ನಾರಾಯಣಸ್ವಾಮಿ ಆರೋಪ. ಮಡಿಕೇರಿಯಲ್ಲಿ ಇದೇ 28ರಿಂದ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಡಿಕೇರಿ ಕೇಳುವರೆ, ಸಮಯ ಈಗ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೋಬಹುದು. ಹಾಗೆ ನಾವು ಕೇಳುವಂಥ ಒಂದು ಸರಳವಾದ ಪ್ರಶ್ನೆಗೆ ಉತ್ತರವನ್ನು ನೀಡಿ ನಮ್ಮ ಬೇರೆ ರೈತ ಬಾಂಧವರು ಕೂಡ ನಿಮ್ಮಲ್ಲಿರುವಂಥ ಕೃಷಿ ಜ್ಞಾನವನ್ನು ಹಂಚಬಹುದು. ಇದಕ್ಕಾಗಿ ತಾವು ಕರೆ ಮಾಡಬೇಕಾದಂಥ ನಮ್ಮ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 2285558, STD ಕೋಡ್ 08272. ನಮ್ಮ ರೈತ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಈಗಾಗಲೇ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಉದ್ಘೋಷಕರಾದಂಥ ವಿನೋದ್ ಮುರುಗದ್ದೆಯವರು ಕೂಡ ಇದ್ದಾರೆ. ವಿನೋದ್, ತಮಗೂ ಕೂಡ ಈ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಈಗ ಮಡಿಕೇರಿ ಸುತ್ತಮುತ್ತ ಸ್ವಲ್ಪ ಮಳೆ ಇಲ್ಲ ಅನ್ನೋದು ಇತ್ತು. ಈಗ ಈ ವಾರದಲ್ಲಿ ಇಲ್ಲೂ ಕೂಡ ಮಳೆ, ಕಳೆದ 2 ದಿನದಿಂದ ಮಳೆ ಜಾಸ್ತಿ ಆಗಿದೆ. ಸೋಮವಾರದಿಂದ ಒಂಥರ ಮಳೆ ಆಯಿತು, ಒಂದು 15-20 ನಿಮಿಷ. ಇವತ್ತು ಕೂಡ ಸಾಕಷ್ಟು ಮೋಡ ಮುಚ್ಚಿಕೊಂಡಿದೆ. ಹೌದು, ಮಳೆನೂ ಕೂಡ ಈಗ ಪ್ರಾರಂಭ ಆಯಿತು ಸಣ್ಣದಾಗಿ. ಸಾಕಷ್ಟು ಪ್ರದೇಶದಲ್ಲಿ ಈ ಮಡಿಕೇರಿ ಸುತ್ತಮುತ್ತ ಮಳೆಯಾಗಿದೆ ಅಂತ ವರದಿಗಳು ಬಂದಿದ್ದಾವೆ. 3-4 ಕಡೆ ಮಳೆಯಾಗಿದೆ. ಮತ್ತೆ ಯಾರ್ಯಾರು ಈ ಮಳೆ ಆಶ್ರಿತ ಕಾಫಿಯನ್ನು ಬೆಳೀತಾ ಇದ್ದಾರೆ ಅಂತ ರೈತರಿಗೆ ಒಂದು ರೀತಿ ಸಂತೋಷ ಆಗಿದೆ. ಹೌದು, ಅಂದ್ರೆ ಈಗ ಏನು ಕಾಫಿ ಗಿಡಗಳು ನೀರಿಗಾಗಿ ಹಾತುರಿತಾ ಇದ್ದು ಅವುಗಳಿಗೆಲ್ಲ ಒಂದು ರೀತಿ ತಂಪೆರೆದಂಗಾಗಿದೆ. ಅವು ಹೂ ಅರಳೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಈ ವರ್ಷದ ಒಂದು ಬೆಳೆಗೂ ಕೂಡ ಇದೊಂದು ಅನುಕೂಲ ಅಂತ ನಾವು ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ನೋಡಿ, ನಾಳೆ ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ರೈತರಿಗೆ ಆಗಿನೇ ಒಂದು ಅರಿವು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಇದು ಒಂದು ದಿನದ ಕಾರ್ಯಕ್ರಮ, ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರ ಮತ್ತು ನವದೆಹಲಿಯಲ್ಲಿರುವಂತಹ ಸಸ್ಯ ತಳಿ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರ ಅದು. ಹಾಗೆಯೇ ಈ ಕೃಷಿ ತಂತ್ರಜ್ಞಾನ ಅಳವಡಿಕೆ ಸಂಶೋಧನಾ ಸಂಸ್ಥೆ ಅಂತ ಬೆಂಗಳೂರಿನಲ್ಲಿದೆ. ಅಲ್ಲಿ ಒಂದು ಆ ಸಂಸ್ಥೆಯ ಈ ಮೂರು ಒಂದು ಸಂಸ್ಥೆಗಳ ಸಹ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈಗ ಒಂದು ದೂರವಾಣಿ ಕರೆ ಬರ್ತಾ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ ಹಲೋ, ದೂರವಾಣಿ ಕೇಳಿಸ್ತಾ ಇಲ್ಲ, ಅವರು ಮಾತನಾಡ್ತಾ ಇಲ್ಲ. ಮುಂದಿನ ಸರಿ ಅದು ನೋಡೋಣ. ಈಗ ಹೀಗೆ ಹೇಳ್ದಂಗೆ ನಾಳೆ ಬೆಳಗ್ಗೆ 10:30 ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪಲು ಆವರಣದಲ್ಲಿ ಈ ಒಂದು ದಿನದ ಅರಿವು ಕಾರ್ಯಕ್ರಮ, ಸಸ್ಯ ತಳಿ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆ ಬಗ್ಗೆ ಆಯೋಜಿಸಲಾಗಿದೆ. ಮುಖ್ಯವಾಗಿ ಏನು ನಮ್ಮ ನಾಟಿ ತಳಿಗಳು ಇದಾವಲ್ಲ, ಅವುಗಳನ್ನು ನಮ್ಮ ರೈತ ಬಾಂಧವರು ಪಾರಂಪರಿಕವಾಗಿ ಸಂರಕ್ಷಿಸಿಕೊಂಡು ತಮ್ಮ ವ್ಯವಸಾಯದಲ್ಲಿ ಬಳಸಿಕೊಂಡು ಬರ್ತಾ ಇದ್ದಾರೆ. ಆ ಒಂದು ತಳಿಗಳನ್ನು ಸಂರಕ್ಷಿಸಿಕೊಂಡು ಬಂದಿರುವಂಥ ರೈತರನ್ನು ಗುರುತಿಸಿ ಅವರಿಗೆ ಮಾಲೀಕತ್ವವನ್ನು ನೀಡುವಂಥದ್ದು, ಜೊತೆಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸೋದು ಕೂಡ ಈ ಒಂದು ಸಸ್ಯತಳಿ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರದ ಮುಖ್ಯ ಕೆಲಸ ಆಗಿದೆ. ಇದರೂ ಕೂಡ ಅದೇ ಒಂದು ಕೆಲಸ ಆಗುತ್ತೆ ಅಂತ ಹೇಳ್ಬೋದು. ಹಲೋ ಹಲೋ ಹಲೋ, ದೂರವಾಣಿ ಸಂಪರ್ಕ ಉಂಟಾಗ್ತಾ ಇಲ್ಲ. ಈಗ ಇನ್ನೊಂದು ಏನು ಅಂತ ಅಂದರೆ ವಿನೋದ್, ನಮ್ಮಲ್ಲೀಗ ಸಾಕಷ್ಟು ಸುಧಾರಿತ ತಳಿಗಳು ಬಂದಿದ್ದಾವೆ, ಹೌದು, ಹೆಚ್ಚು ಇಳುವರಿ ಕೊಡುವಂಥ ತಳಿಗಳು, ಅವು ಎಲ್ಲಿಂದ ಬಂದವು ಅಂತ ಒಂದು ನಮಗೆ ಕುತೂಹಲ ಇರುತ್ತೆ. ಆ ಎಲ್ಲ ತಳಿಗಳನ್ನು ಕೂಡ ಅಭಿವೃದ್ಧಿಪಡಿಸಿರೋದು ಈ ನಮ್ಮ ರೈತ ಬಾಂಧವರು ಏನು ಪಾರಂಪರಿಕವಾಗಿ ಉಳಿಸ್ಕೊಂಬಂದಿದ್ರಲ್ಲ ಆ ತಳಿಗಳನ್ನು ಬಳಸ್ಕೊಂಡು ಅವುಗಳನ್ನು ಈ ಮಿಶ್ರ ತಳೀಕರಣ ಅಥವಾ ಸಂಕರಣ ಮಾಡಿ ಈ ಸುಧಾರಿತ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಮತ್ತೆ ಈಗ ದೂರವಾಣಿ ಕರೆ ಬರ್ತಾ ಇದೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು? ಗಣೇಶ್ ಕುಮಾರ್ ಪೋತ್ರ ಸರ್. ಗಣೇಶ್, ಮಳೆ ಆಗಿದೆಯಾ? ಮಳೆ ಇವತ್ತು 89 ಸರ್. 89 ಸೆಂಟ? ಹೌದೌದೌದು. ಸಾಕ ನಿಮಗೆ? ಇದೇ ದೊಡ್ಡ ಮಳೆ. ಐದು ಮಳೆ ಕಳೆದು ಇದು ದೊಡ್ಡ ಮಳೆ. ಸರಿ, ನಿಮ್ಮ ಕಾಫಿಗೆಲ್ಲ ಅನುಕೂಲ ಆಗಿದೆಯಲ್ಲ? ಒಳ್ಳೆ ಚಂದ ಆಯ್ತು ಸರ್. ಅಂದ್ರೆ ಈಗ ಮೊದ್ಲೇ ನೀರು ಕೊಟ್ಟಿದ್ರ ನೀವು? ಇಲ್ಲ ಸರ್, ನಾನು ನೀರು ಕೊಡಲಿ, ನೀರು ನಾಳೆ ಕೊಡೋದು ಅನ್ನೋದು. ಇವತ್ತು ಮಳೆ ಬೀಳ್ತು ಆ ರೀತಿ. ಅಂದ್ರೆ ಇದು 72 ಕೇಳ್ಕೊಳ್ಳಿ ಸರ್. 72 70 ಅಲ್ಲಿಂದ 56 67 56 ಇವತ್ತು 89 ಅಂದ್ರೆ ಹೂವೆಲ್ಲ ಅರಳು ಬಿಟ್ಟಿದೆ ಈಗ. ನಿಮ್ಗೆ ಒಳ್ಳೆ ಈ ವರ್ಷ ಚೆನ್ನಾಗಿ ಆಗಿದೆ ಅಂತ ನಿಮ್ಗೆ ಸಂತೋಷ ಈಗ? ಹೌದು ಸರ್. ಅಲ್ವಾ, ಮತ್ತೆ ಮೆಣಸು ಇವತ್ತು ನೆನ್ನೆ ಕುಯ್ದಾಗಿದಷ್ಟೇ. ಓಹೋ ಹೋ ಹೋ, ಮೆಣಸು ಹೇಗಾಯ್ತು? ಮೆಣಸು ತೊಂದರೆ ಇಲ್ಲ ಸರ್, ಬೆಳೆದಿದೆ ಅಲ್ಲಿ. ಮಳೆ ಬಂದಿದ್ದ ದಪ್ಪ ಇದೆ. ದಪ್ಪ ಇದೆ, ಸಂಖ್ಯೆ ಕಡಿಮೆ ಇದೆ. ಸಂಖ್ಯೆ ಕಡಿಮೆ ಅಂದ್ರೆ ನಮ್ಮಲ್ಲಿ ಈ ಕಾಡು ಅಳಿಲು ನಿಮಗೆ ಗೊತ್ತಾಗುತ್ತಾ, ಅದ್ರದ್ದು ಹೈಬ್ರಿಡ್ ಅಂದ್ರೆ ಅದನ್ನ ಕೆಂಜಿರಿ ಕೆಂಜಿರಿ ಅಂತಾರೆ ಇಲ್ಲೆಲ್ಲ. ಬ್ರೌನ್ ಸ್ಕ್ವಿರಿಲ್. ಹೌದು ಸರ್. ಕಂದು ಬೆನ್ನಲ್ಲಿ ಮೂರ್ ನಾಮ ಇರುತ್ತೆ. ಕಂದು ಅಳಿಲು. ಹೌದೌದು, ಅದು ಹನಸಾದ ಹಣ್ಣಾದ ಮೆಣಸನ್ನ ಯಾವ್ದನ್ನ ಬೆಳಕಿಲ್ಲ. ಓಹೋ, ಒಂದು ಎಳ್ನೀರು ಬೆಳಕಿಲ್ಲ. ಸಂಖ್ಯೆ ಜಾಸ್ತಿ ಇದೆ. ಯಾವ್ದು ಕಾಫಿನು ಎಲ್ಲ ತಿನ್ನೋದೆ ಕಾಡಿಂದ. ಈಗ ಆನೆಗ ಉಪದ್ರ ಆಯ್ತು, ಹುಲಿಗಲ ಉಪದ್ರ ಆಯ್ತು. ಕಂದು ಅಳಿಲು. ಹೌದು ಸರ್. ಅಂದ್ರೆ ಸಂಖ್ಯೆ ಜಾಸ್ತಿ ಇದೆ ಅಂತನ ಅದ್ರದ್ದು? ಹೌದು ಸರ್, ಅಂದ್ರೆ 7-8 ಇಲ್ಲಿದೆ. ಮರ ನಾವು ಬೆಳೆಸ್ಕೊಂಡಿದೀವಿ, ಕಡಿಲಿಲ್ಲ. ನೆರಳು ಬೇಕಲ್ಲ ಸರ್, ಅತ್ಯವಶ್ಯಕ. ಅದೇ ಅದೇ, ಏನ್ ಮಾಡಕ್ಕಾಗಲ್ಲ, ಅದು ವನ್ಯಜೀವಿ ಇದ್ದಂಗೆ. ಗಣೇಶ್ ಅವರೇ, ಇನ್ನು ಪಕ್ಷಿಗಳು ಅಷ್ಟೇ ಅಲ್ಲ, ಆ ವನ್ಯಜೀವಿಗಳನ್ನ ನಾವು ನಮ್ ಜೊತೆ ತಗೊಂಡು ಹೋಗ್ಬೇಕು. ಯಾಕೆಂದ್ರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಂತಾನು ಕೂಡ ಬಂದಿದೆ ಈಗ. ಅವುಗಳ ಅವು ಅಂದ್ರೆ ಎಲ್ಲಾ ರೈತರು ಬೆಳೆದಾಗ ಸ್ವಲ್ಪ ಸ್ವಲ್ಪ ಹಂಚಿಕೆ ಆಗ್ತವೆ, ಎಲ್ಲ ಒಂದೇ ರೈತರ ಜಮೀನಿಗೆ ಬರೋದಿಲ್ಲ ಅವು. ಇಲ್ಲ ಸರ್, ಕೆಲವು ಜನ ಇಲ್ಲಿ ಎಲ್ಲ ಕುಯ್ದು ಬಿಟ್ಟಿದ್ದಾರೆ, ಸುತ್ತಮುತ್ತ ಎಲ್ಲ ಕುಯ್ದಿದ್ದಾರೆ. ನಾನೇ ಮಳೆ ಹೊಯ್ದು ಕುಯ್ಯುವ ನೋಡುವ ಅಂತ. ನೀವು ಉಳಿಸ್ಕೊಂಡಿದ್ರೆ ಹಾಗಾಗಿ ಎಲ್ಲ ನಿಮ್ ಕಡೆ ಬರ್ತಾ ಇರೋ ನಿಮ್ಮ ತೋಟಗಳಿಗೆ. ಅಂದ್ರೆ ಮೆಣಸು ಒಳ್ಳೆ ದಪ್ಪ ಇದೆ, ತೂಕ ಇದೆ. ಈಗ ಒಣಗಿಸ್ತಾ ಇದ್ದೀರಾ ಹೇಗೆ ಅದು? ಒಣಗಿ ನಾಳೆ ಒಂದು ಬಿಸಿಲು ಸಿಕ್ಕಿದ್ರೆ ಆಯ್ತು ಆಗುತ್ತೆ. ಇನ್ನು ತೂಕ ಮಾಡಿಲ್ಲ ಎಷ್ಟಾಯ್ತು ಅಂತ? ಇಲ್ಲ ಸರ್, ಕಳೆದ ವರ್ಷ 65 ಆಯ್ತು, ಈ ವರ್ಷ ಒಂದು 30 30 ಏನು ಕೆಜಿನ ಕೆಜಿ? ಹೌದು ಸರ್, ಕಡಿಮೆ ಇದೆ ನಿಮ್ದು. ಇದು ಬಳ್ಳಿಗಳು? ಹಲೋ ಸ್ವಲ್ಪ ಹಲೋ ಹಲೋ ಹಲೋ, 65 ಕೆಜಿ ಆಗ್ಬೋದು. ಹೌದೌದು ಅಷ್ಟೇ. ಅಂದ್ರೆ ಬೆಲೆನೂ ಸ್ವಲ್ಪ ಪರವಾಗಿಲ್ಲ ಈಗ. ಹೌದು, ಇವತ್ತು ಇವತ್ತು ಕಳೆದ ವರ್ಷದ ಮೆಣಸು ಖರ್ಚಿಗಿದ್ದು ಪೇಪರ್ ನೋಡಿ 710 ಅಂತ ಹೇಳುದು, ಪೇಪರ್ ಶಕ್ತಿ ಪೇಪರ್ಲಿ. ಮತ್ತೆ ನೀವು ಮೆಣಸುದಾರನೆ ಹೇಳಕ್ಕಿಲ್ಲ ಸರ್. ಅದೇ ನಾವು ಮೆಣಸುದು ಸ್ವಲ್ಪ ಇಲ್ಲಿ ನಮಗೆ ಖಚಿತವಾದ ಧಾರಣೆದು ಸಿಗ್ಬೇಕು. ಶಕ್ತಿ ವೇಪಲ್ 710 ಅಂತ ನೆನ್ನೆ ಇತ್ತು. ಖಚಿತವಾದ ಧಾರಣೆ ಸಿಕ್ಕರೆ ನಮಗೆ ನೋಡಿ ಕಾಫಿ ಮಂಡಲಿದ್ ಸಿಗುತ್ತೆ ಧಾರಣೆ. ಆ ರೀತಿ ಒಂದು ನಮಗೆ ಖಚಿತವಾದ ಒಂದು ಮೂಲದಿಂದ ಬಂದ್ರೆ ನಾವು ಹೇಳ್ಬಹುದು. ಇಲ್ಲಾಂದ್ರೆ ಇಲ್ಲ ಸರ್, ಇಲ್ಲ ಸರ್, ಕಾಫಿ ಮಂಡಳಿ ನೀವು ಹೇಳ್ತಿರಲ್ಲ ಆ ರೇಟ್ ನಮಗೆ ತಿಪ್ಪರ್ ಲಾಗ್ ಆಗೋದ್ರೆ ಇಲ್ಲಿ ಸಿಕ್ಕೋದಿಲ್ಲ. ಅಲ್ಲ ಅವರು ಸರಾಸರಿ ತಗೊಂಡು ನಮಗೆ ಬುಲೆಟಿನ್ ಅಂತಾನೆ ಹೊರಡಿಸ್ತಾ ಇದಾರೆ, ಅದರಲ್ಲೇ ನೋಡಿಕೊಂಡೆ ನಾವು ತಗೊಳ್ಳೋದು. ಪ್ರತಿ ಬೇರೆ ದಿನಾಂಕಗಳಿಗೆ ರೇಟ್ ಇಲ್ಲಿ ಕೊಡೋದಿಲ್ಲ. ಕಳ್ಳರು ಇಲ್ಲಿ ವ್ಯಾಪಾರಿಗಳೆಲ್ಲ ಕಳ್ಳರು. ಏ ಹಾಗೆ ಹೇಳಕ್ ಬರಲ್ಲ ಗಣೇಶ್, ಯಾರು ಎಲ್ಲರೂ ಕೂಡ ಒಂದು ಜೀವನ ಮಾಡ್ಬೇಕಲ್ಲ. ಜೀವನ ಮಾಡ್ಬೇಕು ಸರಿ ಸರ್, ನಮಗೆ ಕರೆಕ್ಟ್ ಅದು ಮಾಯಿಶ್ಚರು ಪ್ಲಸ್ ಅದು ಇದು ಬರುವಾಗ ಕೊಡ್ಬೇಕಲ್ಲ ಸರ್. ಹೌದೌದು, ಇಲ್ಲ ಅದಕ್ಕೆ ಒಂದು ಸಿಕ್ಕೋದಿಲ್ಲ. ಅಲ್ಲ ಈ ನೀವು ಹೇಳಿದ್ರಲ್ಲ ಈ ಒಂದು ಆರೋಪಕ್ಕೋಸ್ಕರನೇ ರೈತರಲ್ಲಿ ಒಂದು ಸಂಘಟನೆ ಮಾಡಿ ರೈತ ಉತ್ಪಾದಕ ಸಂಸ್ಥೆಗಳನ್ನ ಮಾಡಬೇಕು ಅಂತ ಸರ್ಕಾರದ ಒಂದು ಉದ್ದೇಶ ಇದೆ. ಅವಾಗ ಏನಾಗುತ್ತೆ, ರೈತರೆಲ್ಲ ಸಂಘಟಿತರಾಗಿ ಅಂತ ಕಂಪನಿಗಳು ಮಾಡ್ಕೊಂಡ್ರೆ ಅದ್ರ ಮೂಲಕ ಮಾರಾಟ ಮಾಡಬಹುದು. ಮೊದಲು TP3 ಆಗಿ ಕಾಫಿ ಕೊಡೋದಿತ್ತು, ಅದ್ರಲ್ಲಿ ಎಷ್ಟೋ ಬೆನಿಫಿಟ್. ಹಬ್ಬ ಹರಿದಿನಗಳಿಗೆ ಒಂದ್ ಸ್ವಲ್ಪ ಬೋನಸ್ ಎಲ್ಲ ಬರುವಾಗ ಆ ದುಡ್ಡಿನ ಪವರೇ ಬೇರೆ ಸರ್. ಅಲ್ಲ ಈಗ ಮುಕ್ತ ಮಾರುಕಟ್ಟೆ ಮಾಡಿದ್ರಲ್ಲ, ರೈತ ಬಾಂಧವರ ಒಂದು ಬೇಡಿಕೆ ಮೇಲೆ ಮಾಡಿದ್ದಾರೆ ಸರ್ಕಾರದವರು. ಹೌದೌದು ಮಾಡಿದ್ದಾರೆ, ಆದ್ರೆ ಕರೆಕ್ಟ್ ಬೇಡಿಕೆ ಸಿಕ್ಕಲ್ಲ, ಸಿಗುವ ಅಲ್ಲಿಂದ ಸಿಗುವ ರೇಟ್ ನಮಗೇನು ಸಿಕ್ಕೋದಿಲ್ಲ. ಆಗ್ಲಿ, ಅವರಿಗೆ ಲಾಭ ಬೇಕು. ಅಲ್ಲ ಒಂದು ಏನಂದ್ರೆ ನಿಮ್ಗೆ ಅದು ರೆಫರೆನ್ಸ್ ಇದ್ದಂಗೆ, ಇವತ್ತಿನ ಬೆಲೆ ಇಷ್ಟು ಮಟ್ಟಿಗಿದೆ, ನಾವು ಇದ್ರ ಆಸ್ಪಾಸ್ನಲ್ಲೇ ಮಾರಾಟ ಮಾಡಬೇಕು. ಇಲ್ಲ ಏನು ಗೊತ್ತಿಲ್ಲ ಅಂದ್ರೆ ನಮ್ಗೆ ಅದೊಂದು ಸರಿ ಮಾಹಿತಿಯ ಕೊರತೆಯಿಂದ ನಾವು ಕಡಿಮೆ ದರಕ್ಕೆ ಮಾರಾಟ ಮಾಡೋ ಸಾಧ್ಯತೆ ಇರುತ್ತೆ. ಕಾಫಿ ಧಾನ್ಯಗಳು ನಿಮ್ಗೆ ಒಂದು ನೋಡಿ ಸರ್, ನಂದು 27.2 ಇದೆ. ಹಾ ಹಾ ಹಾ ಹಾ, ಮಾಯಿಶ್ಚರ್ 11.2. ಹ್ಮ್, ಆಗ ನೀವು ಹೇಳಿದ ರೇಟ್ ಅಲ್ಲಿ ಒಂದು 100 ರೂಪಾಯಿ ಕಡಿಮೆ ಮಾಡ್ಲಿ. ಅದೇ ಇಲ್ಲ ನಿಮ್ದು ಅದೆಲ್ಲ ನೋಡಿದ್ರೆ ಸರಿಯಾಗೇ ಇದೆ ಅಲ್ವಾ? ಹೌದು. ಇನ್ನು ಮಾರಾಟ ಮಾಡ್ಲಿಲ್ಲ ಕಾಫಿನ? ಇಲ್ಲ ಸರ್. ನೋಡು ನಿಮ್ಗೆ ಇದು ಪ್ರಶ್ನೆ ಕೇಳಿ ಸರ್. ರೋಬಸ್ಟ ಚೆರ್ರಿ ಅಲ್ವಾ? ಚೆರ್ರಿ. ಸರಿ, ಉಳಿದ ಬೆಳೆಗಳೆಲ್ಲ ಹೇಗಿದಾವೆ? ಎಲ್ಲ ಚೆನ್ನಾಗಿದೆ ಸರ್. ಅದೇ ನೀವು ನಾನು ಹೇಳ್ದಲ್ಲ ಕೆಂಜಿರಿ ಅದೆಲ್ಲ ಭಾರಿ ಕಾಟ. ಅವು ಇದ್ದೇ ಇರುತ್ತೆ ಪ್ರಕೃತಿ. ಈಗ ಇತ್ತೀಚೆಗೆ ತಾನೇ ನಾವು ವನ್ಯಜೀವಿ ಸಪ್ತಾಹ ಅಂತ ಆಚರಿಸಿದೀವಿ 3 March. ಅಂತೂ ಇದು ಫಾರೆಸ್ಟ್ ಝೋನ್ ಆಗ್ಬಿಡ್ತು ಕಾಣ್ತದೆ. ಯಾರು ವನ್ಯಜೀವಿಗಳು ನಮ್ಮ ಸಹಜೀವಿಗಳು ಇದ್ದಂಗೆನೆ. ಅವು ಸ್ವಲ್ಪ ಏನು ಮಾಡ್ಲಿಕ್ಕೆ ಆಗಲ್ಲ. ಅವು ಇದ್ರೇನೆ ನಮ್ಮ ಜೀವನ, ಇಲ್ಲಾಂದ್ರೆ ಅವು ಬೇರೆ ಬೇರೆ ರೀತಿ ನಮ್ಗೆ ಅನುಕೂಲ ಮಾಡ್ತಾ ಇರ್ತವೆ. ಅನುಕೂಲ ಇದ್ರಿಂದ ಯಾವ ಅನುಕೂಲ ಅಲ್ಲಿ? ಒಂದ್ ಎಳ್ನೀರ್ ಇರಕ್ಕಿಲ್ಲ, ಕಾಫಿನೂ ತಿಂತವೆ, ಒಳ್ಳೆ ಮೆಣಸು ತಿಂತವೆ. ಇನ್ನೇನ್ ಸರ್ ಅಲ್ಲಿಂದ ಅನುಕೂಲ? ಅದೇನೆ ಕೆಲವು ಸಂದರ್ಭದಲ್ಲಿ ಬೇಜಾರಾಗುತ್ತೆ, ಏನಪ್ಪ ನಮ್ಗೆ ಏನು ಉಳಿಸೋದೇ ಇಲ್ಲ ಇವು ಅಂತ. ಸರಿ, ಈಗ ಗಣೇಶ್ ನಿಮ್ಗೊಂದು ಪ್ರಶ್ನೆ. ಈಗ ನಮ್ಮ ರೈತರು ಮಳೆ ಬಿದ್ದಾಗ ಮಳೆ ಪ್ರಮಾಣನ ಸೆಂಟ್ ಲೆಕ್ಕದಲ್ಲಿ ಹೇಳ್ತಾರೆ, ಇಷ್ಟು ಸೆಂಟ್ ಆಯ್ತು ಇವತ್ತು, 30 ಸೆಂಟ್ ಆಯ್ತು, 40 ಸೆಂಟ್ ಆಯ್ತು ಅಂತ. ಅಂದು 1 ಇಂಚಿಗೆ ಎಷ್ಟು ಸೆಂಟ್ ಆಗುತ್ತೆ ಮಳೆ? 1 ಇಂಚಿಗೆ 100 ಸೆಂಟ್ ಆಗ್ಬೇಕು ಸರ್. ಸರಿಯಾಗಿ ಉತ್ತರ ಕೊಟ್ಟಿದ್ದೀರ. ನಮ್ಮ ರೈತರು ಸೆಂಟಿಮೀಟ್ರು ಮಿಲಿಮೀಟ್ರು ಇಂಚ್ ಲೆಕ್ಕದಲ್ಲಿ ಹೇಳೋದು ಕಡಿಮೆ. ಇಂಚ್ ಲೆಕ್ಕ ಬಳಸ್ತಾರೆ, ಆದ್ರೆ ಸೆಂಟ್ ಲೆಕ್ಕದಲ್ಲೇ ಜಾಸ್ತಿ ಹೇಳೋದವರು. ನೀವ್ ಹೇಳ್ದಾಗೆ 1 ಇಂಚಿಗೆ 100 ಸೆಂಟ್ ಅಲ್ವಾ? ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಗಣೇಶ್. ಕರೆ ಮಾಡಿದ್ಕೆ ಧನ್ಯವಾದಗಳು. ಈ ಸರಿ ಒಳ್ಳೆ ಶುಭಾರಂಭ ಆಗಿದೆ ನಿಮ್ ಕಾಫಿ ಬೆಳೆಗೆ. ಸುತ್ತಮುತ್ತಲಿನ ರೈತರಿಗೆಲ್ಲ ವೆರಿ ವೆರಿ ಥ್ಯಾಂಕ್ ಯು, ಶುಭಾಶಯಗಳು. ಮತ್ತೆ ಒಂದು ಒಂದು ವಿಷಯ ಸರ್, ನಿಮ್ಮ ಸಾಧನ ಜಪಿಲ್ಲ ಅವ್ರ ಅಳಿಯ ಒಂದು ಮತ್ತೆ ಅಲ್ಲು ಮಾಡ ಸರತ್ ಅಂತ ಹೇಳಿ ಒಂದು ಕೋಣದ ಮನೆ ಅಪರಿಚಿತ ಯಾರೋ ವ್ಯಾನ್ ಇಂದ ದೂಡಿ ಹಾಕಿ ಬಿಸಾಕಿ ಹೋಗಿದ್ದಾರೆ. ಇದು ಬಹಳ ವೈಯಕ್ತಿಕ ಪ್ರಶ್ನೆ ಆಗತ್ತೆ ವಿನೋದ್. ಇಲ್ಲಿ ನಾವು ಇಲ್ಲಿ ನಮ್ಮ ಒಂದು ಈ ಕಾರ್ಯಕ್ರಮದ ಪರಿಧಿನೇ ಬೇರೆ. ಸರಿ, ಅಂತೂ ಗಣೇಶ್ ಅವ್ರಿಗೆ ಒಳ್ಳೆ ಮಳೆ ಆಗಿದೆ, ಅವ್ರಿಗೆ ಹೂ ಮಳೆನೂ ಆಗಿದೆ ಮತ್ತೆ ಬ್ಯಾಕಿಂಗ್ ಕೂಡ ಆಗಿದೆ. ಈ ಸಲ ಏನ್ ಮಾಡ್ತಾರೆ ಅಂದ್ರೆ ಕೆಲವರು ಕಳೆದ ಬಾರಿ ಬಿಸಿಲು ಜಾಸ್ತಿ ಇತ್ತು ಅಂತೇಳಿ ಬ್ಯಾಕಿಂಗ್ ಕೂಡ ಬೇಗ ಕೊಟ್ಬಿಟ್ಟಿದ್ದಾರೆ. ಒಂದು ಸವಲತ್ತು ಇದ್ದಾಗ ಹಾಗೆ ಅವ್ರಿಗೊಂದಿದ ಎಕ್ಸ್ಟ್ರಾ ಸಿಕ್ತಂಗಾಗಿದೆ, ಮತ್ತೆ ನೀರು ಇಲ್ದವ್ರಿಗೆ ಆಶ್ರಿತರಿಗೆ ಬ್ಯಾಕಿಂಗ್ ಕೂಡ ಆಗಿದೆ. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಈಗ ವಾತಾವರಣ ಸ್ವಲ್ಪ ತಂಪಾಗಿರುವಂತ ಸಂದರ್ಭದಲ್ಲಿ ಈ ಗಿಡ ಕಸಿಯನ್ನು ಕೂಡ ಮಾಡ್ಕೋಬಹುದು. ಇನ್ನೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ ಹಲೋ ನಮಸ್ಕಾರ ಸರ್. ನಮಸ್ಕಾರ, ತಾವು? ಶಕ್ತಿಮಾನಿಂದ ಶಿವಕುಮಾರ್ ಸರ್. ಇವತ್ತು ರಜಾ ಆಯ್ತು ಮಧ್ಯಾಹ್ನ ಮೇಲೆ ಮಳೆ. ಹಾ ಶಿವಕುಮಾರ್ ಅವರು, ಹೇಗಿದ್ದೀರಾ? ನೀವ್ ಹೇಗಿದ್ರಿ ಸರ್? ಹಾ ನಾವು ಆರಾಮಿದ್ದೀವಿ. ನಿಮ್ ಕಡೆ ಮಳೆ ಚೆನ್ನಾಗಾಯ್ತಾ ಸರಿ? ಇವತ್ತು ಒಂದು ಐದು. ಹಾ ಅಂದ್ರೆ ಸಾಕಷ್ಟು ಮಳೆ ಆಗಿದೆ ಈಗ. ಟೋಟಲ್ ಆಗಿ ನಾನು 3 inches ಹತ್ರ ಹತ್ರ ಆಯ್ತು. ಮೂರ್ ಅಂಗ್ಲ ಆಯ್ತು. ನಿಮ್ದು ಎಲ್ಲ ಚೆನ್ನಾಗಿ ಹೂ ಬಂದಿದ್ಯಾ ಕಾಫಿ? ನಾನ್ ಮೊದ್ಲೇ ಬೋರಿಂದ ನೀರು ಹೊಡೆದಿದ್ದೆ. ಹಾ ಮೊದ್ಲೇ ಹೊಡೆದಿದ್ರ? ಹಾ ಹಾ ಎರಡು ಕೊಟ್ಟಿದ್ರಿ ನೀವು? ಹಲೋ, ಬ್ಯಾಕಿಂಗ್ ಸಿಕ್ಕಿತ್ತು. ಬ್ಯಾಕಿಂಗ್ ಅಲ್ಲ, ಹೂ ಮಳೆನೂ ಮಾಡಿದ್ರಿ, ಬ್ಯಾಕಿಂಗ್ ಕೊಟ್ಟಿದ್ರಿ? ಇಲ್ಲ ಇಲ್ಲ, ಬ್ಯಾಕಿಂಗ್ ಆಗುವಾಗ ಇದು ಬಂತಲ್ಲ. ಹಾ ಮಳೆನೇ ಬಂತು ನಿಮ್ಗೆ? ಹೌದೌದು. ಹಾ ಅದೊಂದು ಉಳಿತಾಯ ಆದಂಗೆ ಆಯ್ತು. ನೀರಿದೆ ಇನ್ನೂ ನಿಮ್ಮ ಹೊಂಡದಲ್ಲಿ? ಬೋರ್ ಇದೆಯಾ? ಎರಡು ಬೋರ್ ತಕೊಂಡಿದ್ದೇನೆ, ಚಿಕ್ಕ ಏರಿಯಾ, ಸಣ್ಣ ರೈತರು. ಹಾ ಅಂದ್ರೆ ಬೆಳೆ ಚೆನ್ನಾಗಿ ಈಗ ಹೂವೆಲ್ಲ ಈಗ ಪರಾಗಸ್ಪರ್ಶ ಆಗಿ ಸಣ್ಣ ಇದಾದ ಆಗಿದೆಯಾ? ಅದು ಚೆನ್ನಾಗಿ ಸೆಟ್ ಆಗಿದೆ. ನಾನು ಎರಡು ಜೊತೆನ ಎರಡು ಬೋರ್ ಮೇಲೆ ಬೇರೆ ಬೇರೆ ಕಡೆಯಲ್ಲಿ ಇಟ್ಕೊಂಡು ಹೊಡಿಯೋದಲ್ಲ, ಆಗ ಜೇನು ಹುಳಗಳೆಲ್ಲ ತುಂಬಾ ಬರ್ತಿದ್ದು. ನಾನು ಇಡೀ ಊರಿಗಿಂತ ಮೊದ್ಲೇ ನೀರು ಹೊಡೆದಿದ್ದೆ, ನಂದೆಲ್ಲ ಸೆಟ್ ಆಗಿ ಆಗಿದೆ. ಇವಾಗ ಬ್ಯಾಕಿಂಗ್ ಸಿಗ್ತಾ ಉಂಟು. ಇವತ್ತು ತುಂಬಾ ಮಳೆ, ಮೊನ್ನೆ 1-22, ಟೋಟಲ್ ಹತ್ರ ಹತ್ರ 3 inches. ಸರಿ, ಈ ಸರಿ ಕಾಫಿ ಬೆಳೆ ಹೇಗಾಯ್ತು ಶಿವಕುಮಾರ್ ನಿಮ್ದು? ಪರವಾಗಿಲ್ಲ, ಒಂದು 80% ಇರ್ತದೆ. ಮೊದಲೆಲ್ಲ ನಮಗೆ ಈ ಕಡೆ ಜೀವನ ಮಾಡುವಾಗ ಒಂದು ವೈಯಕ್ತಿಕ ಹೇಳ್ಕೊಳ್ಬೇಕಂದ್ರೆ, ಕೋಪಟ್ಟಿಯಿಂದ ಬಾಗ್ಮಳದವರೆಗೆ ಒಂದು ಹುಡುಗಿ ಕೊಡುವಾಗ ಹಿಂದೆ ಮುಂದೆ ನೋಡ್ತಿದ್ರು. ಇವಾಗ ಕಷ್ಟಪಟ್ಟವರಿಗೆ ತುಂಬಾ ಚೆನ್ನಾಗಿ ಆಗ್ತುಂಟು ಸರ್ ಇಲ್ಲಿ ಸಹ. ಸೊ ನಾವಿನ್ನ ಕೂಡ ಮೇಂಟೈನ್ ಮಾಡ್ಕೊಂಡಿದ್ರೆ ಇಲ್ಲೂ ಎಕರೆಗೆ 50-55 ತೆಗೆಯವರಿದ್ದೇವೆ. ನಾವು 45-50 ತೆಗೆದಿದ್ದೀನಿ ನಾನು ಸಹ. ಓ ಒಳ್ಳೆ ವಿಷಯ, ಒಳ್ಳೆ ಚೆನ್ನಾಗಿ ಹೇಳಿದ್ರಿ. ಪೆಪ್ಪರ್ ಕೂಡ ಎಕರೆಗೆ 5-4 ಹೀಗೆ ಬರ್ತಾ ಉಂಟು. ಅದೇ ತುಂಬಾ ಈ ಪೆಪ್ಪರ್ಟ್ ಹಾಕಿದ್ರೆ ಅಂತೂ ಇಲ್ಲಿ ಮುಂದೆ ಒಂಥರ ಕೋಪಟ್ಟಿಯಿಂದ ಹೇಳಿದ್ರೆ ಬಾಗ್ನಳದವರೆಗೆ ಜನ ಒಂಥರ ಏನೋ ಆ ಕಡೆ ಹಿಡಿಯಲ್ಲ ಅಂತ ಇವತ್ತು ಮನ್ಸೊಳಗೆ ಇದೆ. ಹೌದೌದು, ಅಲ್ಲಿ ಸ್ವಲ್ಪ ಮಳೆ ಜಾಸ್ತಿ, ಎಲ್ಲ ಒಂಥರ ಮಂಜು ಕವ್ದಂಗ ಆಗುತ್ತೆ ಅಂತ ಹೇಳ್ತಲೇ ಇರ್ತಾರೆ. ಏನಿಲ್ಲ, ಸೀಸನ್ ಗೆ ಸರಿಯಾಗಿ ಸುಣ್ಣ ಗುಣ್ಣ ಗೊಬ್ಬರ ಕೆಲಸ ಮರಗಳನ್ನೆಲ್ಲ ಕ್ಲೀನ್ ಆಗಿ ಎಲ್ಲ ಮಾಡ್ಕೊಂಡಿದ್ರೆ 40-50 ಬರ್ತದೆ. ಪೆಪ್ಪರಿಗೂ ಅಷ್ಟೇ, 2-3 ರೌಂಡ್ ಸ್ಪ್ರೇ ಮಾಡ್ಕೊಂಡಿದ್ರೆ ಅದ್ರ ಟೈಮ್ ಮಾತ್ರ ಅದೇ ಒಂದೊಂದ್ಸಲ ನೆಂಟರ ಮನೆ ಹೋಗುದು ಕಷ್ಟ ಉಂಟು. ಟೈಮಿಂಗ್ ತಪ್ಪಿದ್ರೆ ಮಾತ್ರ ಕೈ ಕೊಡ್ತದೆ, ಇಲ್ಲದಿದ್ರೆ ಪಾಪ ಆಗ್ತದೆ. ನಮ್ಮ ಜೀವನ ಅಂತೂ ಮಾಡ್ತೀವಿ. ಇವಾಗ ನಮ್ಮ ನಿಯರ್ ಬೈ ಒಂದು 5-6 ಜನ ಎಕರೆಗೆ 50 ಎಲ್ಲ ತೆಗೆಯವರು ಇದ್ದಾರೆ. ಓ ಒಳ್ಳೆ ವಿಚಾರ, ಅದು ಒಳ್ಳೆ ಇಳುವರಿನೇ ಅದು. ಈಗ ಕಾಫಿ ಕೊಯ್ಲಾದ್ಮೇಲೆ ಏನೇನು ಕ್ರಮ ಕೈಗೊಂಡಿದ್ದೀರಾ ಶಿವಕುಮಾರ್ ನೀವು? ನನ್ನದು ಈಗ ಒಂದು 100 acres ಆದ್ರಂತ ನಾನೇ ಕಪಾತು ಗಿಡ ಕಪಾತು ಮಾಡ್ಕೊತೀನಿ, ನೀರು ಹೊಡ್ಕೊಳ್ತೀನಿ. ಈಗ ಬೆಪ್ಪದ ನಾಳೆ ಕೊಯ್ದಾಗುತ್ತೆ. ನಾಳೆ ಕೊಯ್ಬೇಕಾದ್ನ? ನಾಳೆಗೆ ನಾನು ಮಗನು ಕೊಯ್ಯೋದು ಪೂರ್ಣ ಆಗ್ಬಿಡುತ್ತೆ ನಾಳೆಗೆ. ನಾಳೆಗೆ ಎಂಟಾಗ್ಬೇಕು. ಈ ಸರಿ ಕಾಫಿ ಎಷ್ಟು ಬಂದಿದೆ ಇಳುವರಿ? ಒಳ್ಳೆ ಚೆನ್ನಾಗಿ ನಿರ್ವಹಣೆ ಮಾಡಿದಾರೆ ಶಿವಕುಮಾರ್, ಅಭಿನಂದನೆ. ಇದು ಕಾಳುಮೆಣಸು ಎಷ್ಟಾಗ್ಬೋದು? ಕಳೆದ ವರ್ಷ 11 ಆಗಿತ್ತು, ಈ ಸಲ ಒಂದು 7 ಹತ್ರ ಹತ್ರ ಬರ್ಬೋದು. 7 ಅಂದ್ರೆ 7 quintal. 7 quintal ಒಳ್ಳೆ ಇಳುವರಿ ತೆಗಿತಾ ಇದ್ರೆ. ಎಷ್ಟು ಬಳ್ಳಿಗಳಿದಾವೆ? ಬಳ್ಳಿ ಒಂದು 300 ಬಳ್ಳಿ ಇರ್ಬೋದು. 300 ಬಳ್ಳಿ, ಒಳ್ಳೆ ಇಳುವರಿನೇ ಬಂದಿದೆ ಈ ಸರಿನು. ಚೆನ್ನಾಗಿದೆ ಬೆಲೆ ಕೂಡ. ಕಾಫಿಗೆ ಇದು ಸುಣ್ಣ ಕೊಟ್ರ ಈ ಸರಿ? ಕೊಡ್ಲಿಲ್ಲ, 3 ವರ್ಷ ಕಂಟಿನ್ಯೂಸ್ ಕೊಟ್ಟೆ. 3 ವರ್ಷ ಅದು ಏನು ತಜ್ಞರ ಸಲಹೆ ಮೇರೆಗೆ ಕೊಟ್ರು ಅಥವಾ ನೀವೇ ಕೊಡ್ಬೇಕು ಅಂತ ಕೊಟ್ರು? ಇಲ್ಲ, ನಾವಿಲ್ಲಿ ಪಂಚಾಯತ್ ಕೆಲಸದಲ್ಲಿ ಇದ್ದಾಗ ಅದರಲ್ಲಿ ಕರ್ಸಿದ್ದೆ. ನಾವು ಅವ್ರ ಕೈಯಿಂದ ಕೇಳ್ಕೊಂಡಿದ್ದು, ನಿಮ್ಮಲ್ಲಿ ಪುಡಿ ಅಂಶ ಜಾಸ್ತಿ ಇದೆ ಹಾಕಿ ಕಂಟಿನ್ಯೂಸ್ ಒಂದು 3 ವರ್ಷ ಅಂತ ಹೇಳಿದ್ರು. ಹೇಳಿದ್ರ? ಅಲ್ಲ ಶಿವಕುಮಾರ್, ಈಗ ಸುಣ್ಣ ಮಾರ ಅಂತವ್ರನ್ನ ಕೇಳಿದ್ರೆ ಹಾಕ್ರಿ ಅಂತ ಹೇಳ್ತಾರೆ ಅವರು. ನೀವು ವಿಜ್ಞಾನಿಗಳು, ಕಾಫಿ ಮಂಡಳಿ ತಜ್ಞರು ಇವ್ರನ್ನ ಸಂಪರ್ಕಿಸಿ ಮಾಡ್ಬೇಕು ತಾನೆ? ಅವ್ರನ್ನ ಅವ್ರೇ ಕರ್ತಿದ್ರು ಸರ್, ನಾವು ಇಲ್ಲಿ ಪಂಚಾಯತಿಯಿಂದ ಅವ್ರನ್ನ ಇಲ್ಲಿ ಕರ್ತಿದ್ರು, ನಮ್ಮ ಇಲ್ಲಿ ಚಟ್ಟಿಮನೆ ಪಂಚಾಯತಿಗೆ. ಸರಿ ಸರಿ ಸರಿ. ಅವ್ರನ್ನ ಇಲ್ಲಿ ಕರೆಸಿ ಜನರಿಗೆ ಕೆಲವೆಲ್ಲ ಜನರು ಅದೊಂದು ಬೆನಿಫಿಟ್ ಪಡ್ಕೊಂಡ್ರು, ಮಣ್ಣಿಗೆಲ್ಲ ಕೊಟ್ಟು ಆದ್ಮೇಲೆ ಅವರು ಅದು ಹೇಳಿದ್ರು ಇಷ್ಟಿಷ್ಟು ಕಮ್ಮಿ ಇದೆ, ಇಷ್ಟಿಷ್ಟು ಹಾಕ್ಬೇಕು ಅಂತ. ಸರಿ ಸರಿ. ಅಲ್ಲ ನೀವು ಒಬ್ಬರನ್ನು ವಿಜ್ಞಾನಿಗಳು ತಜ್ಞರನ್ನು ಸಂಪರ್ಕಿಸಿ ಮಾಡಿದ್ರೆ ಸರಿನೇ, ಸುಣ್ಣ ಮಾರಾಟ ಮಾಡೋದು ಮಾತ್ರದ್ದು ಸ್ವಲ್ಪ ನಾವು ಕೇಳಬಾರ್ದು, ಯಾಕೆಂದ್ರೆ ಅವ್ರಿಗೆ ಹೆಚ್ಚು ಖರ್ಚಾದಷ್ಟು ಅವ್ರಿಗೆ ಒಳ್ಳೇದಲ್ವೇ? ಹಂಗಾಗಿ ಇಲ್ಲ, ನಾವೆಲ್ಲ 3-4 ಇಲ್ಲಿ ಹತ್ರ ಪತ್ರ ಜನ ಸೇರ್ಕೊಂಡು ನೀಲೇಶ್ವರ ಕೇರಳ ಕಡೆ ತರೋದು ಹೋಗಿ ಅಲ್ಲಿ ಅಬ್ಜನಲ್ ಸಿಕ್ಕುತ್ತೆ. ಅಂದ್ರೆ ಕಳೆದ 3 ವರ್ಷ ಸತತವಾಗಿ ಕೊಟ್ಟಿರೋದ್ರಿಂದ ಈ ವರ್ಷ ಬೇಕಾಗೋದಿಲ್ಲ ಅಲ್ವಾ? ಈ ಸಲ ನೋಡ್ಬೇಕು, ಪೆಪ್ಪರಿಗೆ ಒಂದೊಂದು ಕೈ ಆದ್ರೂ ಕೊಡ್ಬೇಕಾಗ್ತದೆ. ಇಲ್ಲಿ ಸ್ವಲ್ಪ ಮಳೆ ಜಾಸ್ತಿ, ಪೆಪ್ಪರ್ ದಿವಸ ವರ್ಷಕ್ಕೊಂದು 10 ಗಳೆ ಆದ್ರೆ ಎಷ್ಟು ನೋಡಿದ್ರೆ ಹೋಗ್ತಾ ಉಂಟು, ಅದರಿಂದ ಕೊಡ್ಬೇಕಂತ ಉಂಟು. ಇವಾಗ ಮುಗಿದ್ಯೂಸ್ ಆಯ್ತು. ಸರಿ. ಈಗ ನೀವು ಸಾಧಾರಣವಾಗಿ ಇವಾಗ ಒಂದು ಪ್ರಶ್ನೆ ಶಿವಕುಮಾರ್ ನಿಮಗೆ, ಮರ ಕಫಾತ್ಮ ಯಾವಾಗ ಮಾಡ್ತೀರ ನೀವು ಸಾಧಾರಣವಾಗಿ? ನಾನು ಚಿಕ್ಕ ಆದ್ರಂತ ಮೇ 15 ಮೇಲೆ ಜೂನ್ 10 ವಾರದ ಒಳಗಡೆ ಮುಗಿಸ್ತೀನಿ ನಾನು ಅತ್ತೆ ಹೊಡೆಯೋದಲ್ಲ. ಸರಿ ಸರಿ ಸರಿ. ಅದೇ ನಿಜ, ಸರಿಯಾದ ಒಂದು ಕಾಲ ಅಂತ ಹೇಳ್ತಾರೆ. ಅಂದ್ರೆ ಬಿಸಿಲಿನ ಬೇಗೆ ಕಡಿಮೆ ಆಗಿ ವಾತಾವರಣ ತಂಪಾಗಿ ಮಳೆ ಪ್ರಾರಂಭವಾದಾಗ ಮಾಡೋದು ಒಳ್ಳೇದು ಅಂತ ಹೇಳ್ತಾರೆ. ಯಾಕೆಂದ್ರೆ ಇಲ್ಲಾಂದ್ರೆ ಗಿಡಗಳೆಲ್ಲ ಬಿಸಿಲಿನ ಜಳಕ್ಕೆ ಸಿಕ್ಕಿ ಬಾಡ್ಬಿಡ್ತವೆ. ವಾತಾವರಣ ತಂಪಾಗಿ ಸ್ವಲ್ಪ ವಾತಾವರಣದಲ್ಲಿ ತೇವಾಂಶ ಇದ್ದಾಗಲೇ ಮಾಡೋದು ಒಳ್ಳೇದು ಅಂತಾರೆ ಮರ ಕಪಾತ್ನ. ಇಲ್ಲ ಸರ್, ಅದು ಸ್ಟಾರ್ಟಿಂಗ್ ಅಲ್ಲಿ ಜನವರಿ ಫೆಬ್ರವರಿ ಮಳೆ ಇರ್ತದಲ್ಲ, ಬಿಸಿಲು ಇರ್ತದಲ್ಲ, ಅವಾಗ ಈ ಸೈಡಿಂದ ಫಸ್ಟ್ ಸರ್ ಉತ್ತರಾಯಣ ತಿರುಗುವವರೆಗೆ ಸಮಯದವರೆಗೆ ಬಿಸಿಲು ತಡಿಯಕ್ಕೆ ಮರ ಬೇಕೇ ಬೇಕು ಸರ್. ಇಲ್ಲದಿದ್ರೆ ಮರ ಕಾಫಿ ಗಿಡದ ಮೇಲ್ಕಡೆ ಹಿಂದಕ್ಕೆ ಅಂತ ಬರ್ತದೆ ಮೇಯ್ನ್ ಆಗಿ. ಹೌದೌದೌದು. ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ. ಶಿವಕುಮಾರ್ ಅವರಿಗೆ ಧನ್ಯವಾದ ತಿಳಿಸೋಣ. ಅವರು ಸರಿಯಾದ ಕ್ರಮಗಳನ್ನು ಅನುಸರಿಸ್ತಾ ಇದ್ದಾರೆ, ಹಾಗಾಗಿ ಅವ್ರ ಇಳುವರಿನಲ್ಲೇ ಅದು ಕಂಡು ಬರ್ತಾ ಇದೆ. 40 ಚೀಲ ಅಂದ್ರೆ ಒಳ್ಳೆ ಇಳುವರಿ. ಶಿವಕುಮಾರ್ ಅವರು ಚಟ್ಟಿಮನಿಯವರು, ಚಟ್ಟಿಮನಿ ಕೋಪಟ್ಟಿ ಹತ್ರ ಬರುತ್ತೆ ಅಲ್ವಾ? ಅದೇ ಕೋಪಟ್ಟಿನಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಅಂತ ಹೇಳ್ತಾರೆ. ಭಾಗಮಂಡಲ ಸುತ್ತಮುತ್ತ ಅಂದ್ರೆ ಮಳೆ ಜಾಸ್ತಿ ಇದ್ದೇ ಇರುತ್ತೆ. ಈಗ ಶುಂಠಿ ಬೆಳೆಯವರು ಕೂಡ ಈಗ ಪ್ರಾರಂಭಿಸ್ಬೋದು, ಮಳೆ ಪ್ರಾರಂಭ ಆಗಿದೆ. ಈ ಸಂದರ್ಭದಲ್ಲಿ ಅವರು ಮಣ್ಣನ್ನು ಸರಿಯಾಗಿ ಒಂದು ಹದಕ್ಕೆ ತರಬೇಕಾಗತ್ತೆ. 4-5 ಸಾರಿ ಉಳುಮೆ ಮಾಡಿಕೊಂಡು ಮಣ್ಣನ್ನು ಹದ ಬಂದಮೇಲೆ 1 ಮೀಟ್ರ್ ಅಗಲ, 15 ಸೆಂಟಿಮೀಟ್ರ್ ಅಂದರೆ ಅರ್ಧ ಅಡಿ ಎತ್ತರ ಮತ್ತು ಅನುಕೂಲಕ್ಕೆ ತಕ್ಕಂತೆ ಉದ್ದ ಇರುವಂಥ ಸಸಿಮಡಿಗಳನ್ನು ಮಾಡ್ಕೋಬೇಕಾಗತ್ತೆ ಅವರು. ಒಂದು ಸಸಿಮಡಿಗೂ ಇನ್ನೊಂದು ಸಸಿಮಡಿಗೂ 50 ಸೆಂಟಿಮೀಟ್ರ್ ಅಂತರ ಇರಬೇಕು. ಮತ್ತು ಈ ನೀರಾವರಿ ಆಶ್ರಯದ ಬೆಳೆ ಆದರೆ 40 ಸೆಂಟಿಮೀಟ್ರ್ ಅಂತರದಲ್ಲಿ ಈ ಏರ್ಗಳನ್ನು ಮಾಡ್ಕೋಬೇಕು, ಮಡಿಗಳು ಅಂತೀವಲ್ಲ ಆ ರೀತಿ. ಮತ್ತು ಸಾಧಾರಣವಾಗಿ ನಾವು ಈ ಶುಂಠಿ ವಂಶಾಭಿವೃದ್ಧಿಯನ್ನು ಶುಂಠಿ ಗಡ್ಡೆಗಳಿಂದಲೇ ಮಾಡ್ಕೊಳ್ತೀವಿ. ಇವುಗಳ ಉಪಚಾರ ಬಹಳ ಮುಖ್ಯ. ಮತ್ತು ಅತಿ ದಪ್ಪನೂ ಇರಬಾರ್ದು ಗಡ್ಡೆಗಳು, ಅತಿ ಸಣ್ಣಗೂ ಇರಬಾರ್ದು. 20-25 ಗ್ರಾಮ್ ತೂಕ ಇದ್ರೆ ಸಾಕು ಅಂತ ಹೇಳ್ತಾರೆ ನಮ್ಮ ತಜ್ಞರು. ಮತ್ತು 1-2 ಇಂಚು ಉದ್ದ ಇದ್ರೆ ಸಾಕು ಅಂತ ಹೇಳ್ತಾರೆ. ಮತ್ತು ಕನಿಷ್ಠ 1 ಅಥವಾ 2 ಗೆಣ್ಣು ಮಗ್ಗುಗಳು ಇರೋ ರೀತಿಯಲ್ಲಿ ಕತ್ತರಿಸ್ಕೋಬೇಕು. ಭಾಳ ಜಾಸ್ತಿ ಗೆಣ್ಣುಗಳಿದ್ದರೆ ನಮಗೆ ಗಡ್ಡೆ ಒಂದು ರೀತಿ ಸರಿಯಾಗಿ ಸದ್ಬಳಕೆ ಆದಂಗೆ ಆಗಲ್ಲ, ನಮ್ಗೆ ಜಾಸ್ತಿ ಗಡ್ಡೆ ಬೇಕಾಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. ಹಾಗಾಗಿ 1-2 ಅಂಗ್ಲ ಉದ್ದ, 20-25 ಗ್ರಾಮ್ ತೂಕ, ಮತ್ತು 1 ಅಥವಾ 2 ಗೆಣ್ಣುಗಳು ಇರೋ ರೀತಿಯಲ್ಲಿ ಕತ್ತರಿಸ್ಕೋಬೇಕು. ಮತ್ತು 1 ಹೆಕ್ಟೇರ್ ಅಂದರೆ 2.5 ಎಕರೆಗೆ 1500-1800 ಕಿಲೋಗ್ರಾಮ್ನಷ್ಟು ಬಿತ್ತನೆ ಗಡ್ಡೆ ಬೇಕಾಗುತ್ತೆ. ಇದು ಉಪಚಾರ ಮಾಡೋದು ಬಹಳ ಮುಖ್ಯ. ಈ ಬೇರು ಕಾಂಡಗಳು ಅಂತಾರದನ್ನ, ಗಡ್ಡೆಗಳನ್ನು, ಇವನ್ನ ನಾವು 0.3% ಮ್ಯಾಂಕೋಜಬ್ ದ್ರಾವಣ ಅಂದರೆ ಈ ಒಂದು ಶಿಲೀಂದ್ರನಾಶಕ ಮ್ಯಾಂಕೋಜಬ್ಬು ಪ್ರತಿ ಲೀಟರ್ ನೀರಿಗೆ 3 ಗ್ರಾಮ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಈ ದ್ರಾವಣವನ್ನು ತಯಾರು ಮಾಡ್ಕೋಬೇಕು. ಅದರಲ್ಲಿ ಸಾಧಾರಣವಾಗಿ ನಾವು 30 ನಿಮಿಷ ಕಾಲ ಅದ್ದಿ ತೆಗಿಬೇಕಾಗತ್ತೆ. ಸುಮ್ಮನೆ ಹಿಂಗೆ ಅದ್ದಿ ತೆಗಿಯೋದಲ್ಲ, ಒಂದು 1/2 ಗಂಟೆ ಬಿಡಲೇಬೇಕು ಅದರಲ್ಲಿ, ಆ ದ್ರಾವಣದಲ್ಲಿ ಬಿಟ್ಬಿಟ್ಟು ನೆರಳಿನಲ್ಲಿ ಒಂದು 3-4 ಗಂಟೆ ಒಣಗಿಸ್ಬೇಕಾಗತ್ತೆ. ಒಣಗಿಸಿ ಆ ನಂತರನೇ ಅವಳನ್ನ ನಾವು ಜಮೀನಿನಲ್ಲಿ ಬಿತ್ತನೆ ಮಾಡ್ಕೋಬೇಕಾಗತ್ತೆ. ಅಂತರ ಏನು ಅಂದರೆ ಈ ಮಡಿ ಮೇಲೆ ಇಪ್ಪತ್ತರಿಂದ ಇಪ್ಪತ್ತೈದು ಸೆಂಟಿಮೀಟ್ರ್ ಸಾಲಿನಿಂದ ಸಾಲಿಗೆ ಮತ್ತು ಗಡ್ಡೆಯಿಂದ ಗಡ್ಡೆಗೆ ಅದೇ ಅಂತರವನ್ನೇ ಕೊಟ್ಟು ಬಿತ್ತನೆ ಮಾಡಬೇಕಾಗತ್ತೆ. ಮತ್ತು ನಾವು ಸಾಧಾರಣವಾಗಿ ಸ್ವಲ್ಪ ಚೆನ್ನಾಗಿ ಕಳೆದಂಥ ಕೊಟ್ಟಿಗೆ ಗೊಬ್ಬರ ಗುಣಿಗೆ ಹಾಕಿ ಅದ್ರ ಮೇಲೆ ಸ್ವಲ್ಪ ಮಣ್ಣನ್ನು ಕೂಡ ಹಾಕಿ ನಾವು ಈ ಬಿದ್ದ ಒಂದು ಗಡ್ಡೆಗಳನ್ನು ನಾವು ಹಾಕಬೇಕಾಗತ್ತೆ, ಅಂದರೆ ಮಣ್ಣಿನ ಸಮ ಮಾಡ್ಕೋಬೇಕು. ಆ ರೀತಿ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿ ಒಂದು ಮೊಳಕೆ ಬರುತ್ತೆ ಅದು. ಆಮೇಲೆ ಮೊಳಕೆ ಒಂದು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಮೇಲುಗಡೆ ಸ್ವಲ್ಪ ಭತ್ತದ ಹುಲ್ಲು ಸೊಪ್ಪು ಇದೆಲ್ಲನೂ ಕೂಡ ಹಾಕ್ತಾರೆ. ಅದು ಕ್ರಮೇಣವಾಗಿ ಒಂದು ಬಿಸಿಲಿಂದನೂ ಕೂಡ ರಕ್ಷಣೆ ಕೊಡುತ್ತೆ, ತೇವಾಂಶದ ಸಂರಕ್ಷಣೆನೂ ಕೂಡ ಆಗುತ್ತೆ. ಆಮೇಲೆ ಅದು ಕಳೆತು ಅಲ್ಲೇ ಗೊಬ್ಬರನೂ ಕೂಡ ಆಗುತ್ತೆ. ಯಾಕೆಂದರೆ ಶುಂಠಿ ಬೆಳೆಗೆ ಸಾಕಷ್ಟು ಗೊಬ್ಬರದ ಅವಶ್ಯಕತೆ ಇರುತ್ತೆ. ಇನ್ನೊಂದು ವಿಚಾರ ಈ ಸಂದರ್ಭದಲ್ಲಿ ಹೇಳೋದು ಅಂದರೆ, ಈ ಕಾಫಿ ಬೆಳೆನಲ್ಲಿ ವಿಶೇಷವಾಗಿ ಅರೇಬಿಕಾ ಕಾಫಿನಲ್ಲಿ ಈ ಏಪ್ರಿಲ್ಲು ಮತ್ತು ಮೇ ತಿಂಗಳಿನಲ್ಲಿ ಈ ಬಿಳಿ ಕಾಂಡಕೊರಕ ಕೀಟದ ಪ್ರೌಢ ದುಂಬಿಗಳು ಹೊರಗಡೆ ಬರ್ತವೆ. ಅದ್ರ ಕಡೆಗೆ ನಮ್ಮ ರೈತ ಬಾಂಧವರು ಗಮನ ಹರಿಸಿ ಎಲ್ಲೆಲ್ಲಿ ಈ ಬಿಳಿ ಕಾಂಡಕೊರಕದ ಹಾವಳಿ ಕಂಡು ಬರಬಹುದು ಅಂತ ಒಂದು ಗಿಡಗಳನ್ನು ಸಮೀಕ್ಷೆ ಮಾಡಬೇಕಾಗತ್ತೆ. ಎಲ್ಲೆಲ್ಲಿ ಸ್ವಲ್ಪ ಕಾಂಡದ ಮೇಲೆ ರಂಧ್ರಗಳು ಇರ್ತವೆ, ಅವುಗಳ ಒಂದು ತೊಗಟೆ ಉಬ್ಬದಂಗಿರುತ್ತೆ, ಮತ್ತು ಎಲ್ಲಿ ಮಳೆ ಬಂದಾಗಲೂ ಕೂಡ ಸ್ವಲ್ಪ ಗಿಡಗಳು ಬಾಡ್ದಂಗಿರ್ತವೆ, ಎಲೆಗಳು ಸ್ವಲ್ಪ ಬಾಡ್ದಂಗಿರ್ತವೆ, ಅಂಥ ಕಡೆ ನಾವು ಗಮನ ಕೊಡಬೇಕಾಗತ್ತೆ. ಗಮನ ಕೊಟ್ಟು ಅಲ್ಲಿ ಅವುಗಳನ್ನು ಹುಡುಕಬೇಕಾಗತ್ತೆ. ಅಂಥವುಗಳನ್ನ ನಾವು ಯಾವುದೇ ಮುಜುಗರ ಇಲ್ಲದಲ್ಲೇ ಕತ್ತರಿಸಿ ಸುಡಬೇಕಾಗತ್ತೆ, ಇಲ್ಲ ನೀರಿನಲ್ಲಿ ಮುಳುಗಿಸ್ಬೇಕಾಗತ್ತೆ. ಒಂದು ಎರಡು ಮೂರು ವಾರ ಮುಳುಗಿಸಿ ಆಮೇಲೆ ನಾವು ಬೇರೆ ಒಂದು ಉದ್ದೇಶಕ್ಕೆ ಬಳಸ್ಕೋಬೋದು. ಇಲ್ಲಾಂದರೆ ನಾವು ಹಾಗೆ ಬಿಟ್ಟುಬಿಟ್ರೆ ಬೇರೆ ಗಿಡಗಳಿಗೆ ಬರ್ತವೆ. ಅಂಥ ಸಂದರ್ಭದಲ್ಲಿ ನಾವು ಈ ಬಟ್ಟೆಯನ್ನು ಕೂಡ ಸುತ್ತಬಹುದು ಅಂತ ಹೇಳ್ತಾರೆ, ಅದು ಎಲ್ಲೂ ಹೊರಗಡೆ ಬರದಂಗೆ ಒಂಥರ ಅಲ್ಲೇ ಅದನ್ನ ಪ್ರತಿಬಂಧಿಸೋದು ಒಂದು ಗಿಡಕ್ಕೇನೆ ಬೇರೆ ಗಿಡಕ್ಕೆ ಬರೆದಾಗೆ. ಅದು ಒಂದು ಮುಖ್ಯವಾದ ಕ್ರಮ. ಕೆಲವು ಸಂದರ್ಭದಲ್ಲಿ ಈ ಪೆಂಥೋಯೇಟ್ ಅಂತ ಒಂದು ಕೀಟನಾಶಕ ಇದೆ, ಅದನ್ನು ಕೂಡ ಸಿಂಪರಣೆ ಮಾಡೋದಕ್ಕೆ ಹೇಳ್ತಾರೆ. ಪೆಂಥೋಯೇಟ್ 50 EC ಕೀಟನಾಶಕ, ಇದನ್ನು ಒಂದು ಬ್ಯಾರಲ್ ನೀರಿಗೆ ಹಾಕೋಬೇಕಾಗತ್ತೆ. ಅಂದರೆ 1 ಲೀಟ್ರ್ ನೀರಿಗೆ 2 ಮಿಲಿಲೀಟ್ರ್ನಷ್ಟು ಪೆಂಥೋಯೇಟು ಕೀಟನಾಶಕವನ್ನು ಬೆರೆಸ್ಕೋಬೇಕಾಗತ್ತೆ. ಇದ್ರ ಜೊತೆಗೆ 200 ಮಿಲಿಲೀಟ್ರ್ನಷ್ಟು ಆ ಒಂದು ಮಿಶ್ರಣವನ್ನು ತೇವ ಮಾಡುವಂಥ ಒಂದು ವಸ್ತುವನ್ನು ಕೂಡ ಹಾಕಬೇಕಾಗುತ್ತೆ, ವೆಟ್ಟಿಂಗ್ ಏಜೆಂಟ್ ಅಂತ. ಮುಖ್ಯವಾಗಿ ಇದು ದಷ್ಟಪುಷ್ಟವಾಗಿ ಚೆನ್ನಾಗಿ ಬೆಳೆದಿರೋಂಥ ರೆಂಬೆಗಳಿಗೆ ದಾಳಿ ಮಾಡೋದು ಜಾಸ್ತಿ. ಮುಖ್ಯ ಕಾಂಡ ಮತ್ತು ಪ್ರಾಥಮಿಕ ರೆಂಬೆಗಳು ಅಂತೀವಿ, ದಪ್ಪ ರೆಂಬೆಗಳು, ಅವುಗಳಿಗೇ ಇದನ್ನ ಸಿಂಪರಣೆ ಮಾಡಬೇಕಾಗತ್ತೆ. ಇದು ಒಂದು ಕ್ರಮ. ಮತ್ತು ಎಲ್ಲೆಲ್ಲಿ ಈ ಕಾಫಿಯನ್ನು ಶೇಖರಣೆ ಮಾಡಿರ್ತಾರೆ ಗೋಡೌನ್ಗಳಲ್ಲಿ, ಅಲ್ಲಿ ಕೂಡ ಒಂದು ಈ ಬ್ರೋಕಾ ಬಲೆಗಳನ್ನು ಅಳವಡಿಸ್ಬೇಕಾಗತ್ತೆ. ಯಾಕೆಂದರೆ ಅಲ್ಲಿ ಇದ್ದರೂ ಕೂಡ ಅವುಗಳನ್ನ ಆಕರ್ಷಿಸ್ಬೋದು. ಗೋಡೌನ್ನಲ್ಲಿ ಈಗಾಗಲೇ ಕೊಯ್ಲು ಮಾಡಿರೋ ಕಾಫಿನಲ್ಲೂ ಎನ್ನು ಇದ್ದರೆ. ಇಷ್ಟು ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸ್ತಾ ಇವತ್ತು ಸ್ವಲ್ಪ ಪೇಟೆ ಧಾರಣೆಯನ್ನು ಹೇಳ್ತೀರ? ಖಂಡಿತ. ಕಾಫಿ ಮಂಡಳಿ ಕ್ರೋಢೀಕರಿಸುವಂತೆ ಮಾರುಕಟ್ಟೆಯಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 26,500 ರೂಪಾಯಿಯಿಂದ 27,200 ರೂಪಾಯಿ, ಅರೇಬಿಕಾ ಚೆರಿ 15,200 ರೂಪಾಯಿಯಿಂದ 17,000, ರೋಬಸ್ಟಾ ಪಾರ್ಚ್ಮೆಂಟ್ 22,200 ರೂಪಾಯಿಯಿಂದ 22,900 ರೂಪಾಯಿ, ರೋಬಸ್ಟಾ ಚೆರಿ 12,200 ರೂಪಾಯಿಯಿಂದ 13,200 ರೂಪಾಯಿ. ವಿನೋದ್, ಇವತ್ತಿನ ಒಂದು ಕಾರ್ಯಕ್ರಮದ ಅವಧಿ ಮುಗಿತಾ ಬಂತು. ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದಂಥ ಕೋತೂರಿನ ಗಣೇಶ್ ಕುಮಾರು ಮತ್ತು ಚಟ್ಟಿಮಾನಿಯ ಶಿವಕುಮಾರ್ ಇವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತು ಎಲ್ಲ ರೈತ ಬಾಂಧವರಿಗೆ ಈ ಕಾರ್ಯಕ್ರಮವನ್ನು ಆಲಿಸಿದಂಥ ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ದಿಗಾರಿ ದಿನಸುದ್ದಿ. ಅಮ್ಮತ್ತಿ ಗ್ರಾಮತ್ರ ಪಟ್ಟಡ ಸೋಮಯ್ಯ ಅಯ್ಯಂಗ ಇಂದು ಮರಣಪಟ್ಟಿತು. ತೊಂಬತ್ತಂಡು ವಯತ್ರ ಪಟ್ಟಡ ಸೋಮಯ್ಯ ಅಯ್ಯಂಗಡ ಕಿರಿಕಾರ್ಯ ನಾಳೆ ಬೇಟೋಳಿ ಗ್ರಾಮದ ನಡಪ. ಮೂಲತಃ ಚಿಟ್ಟಿಮನೆ ನಿವಾಸಿ, ಕುಶಾಲನಗರ ಬಾಪೂಜಿ ಬಡಾವಣೆಯಲ್ಲಿ ವಾಸವಿದ್ದ ಕುದುಪಜೆ ಭೋಜಪ್ಪ ಅವರ ಪತ್ನಿ ನಾಗವೇಣಿ ಶಾಂತಿ ಇಂದು ನಿಧನರಾದರು. 74 ವರ್ಷ ಪ್ರಾಯದ ಕುದುಪಜೆ ನಾಗವೇಣಿ ಶಾಂತಿ ತವರು ಮನೆ ಕೆಂಜನ. ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಕುಶಾಲನಗರ ಗೌಡ ರುದ್ರಭೂಮಿಯಲ್ಲಿ ನಡೆಯಲಿದೆ. ಸೋಮವಾರಪೇಟೆ ತಾಲೂಕು ಆಲೂರು ಸಿದ್ದಾಪುರ ಹಿತ್ಲುಗದ್ದೆ ಗ್ರಾಮದ ದಿವಂಗತ ದಂಡಿನ ಮುತ್ತಪ್ಪ ಅವರ ಮಗ ಸುಬ್ಬಯ್ಯ ಜಯ ಇಂದು ನಿಧನರಾದರು. 70 ವರ್ಷ ಪ್ರಾಯದ ದಂಡಿನ ಸುಬ್ಬಯ್ಯ ಜಯ ಅವರ ಅಂತ್ಯಕ್ರಿಯೆ ನಾಳೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಅತ್ಯಾಧುನಿಕ ಕಲಿಕಾ ಸಾಧನಗಳನ್ನು ಹೊಂದಿದ್ದು ನುರಿತ ಬೋಧಕ ವರ್ಗ, ಸುಸಜ್ಜಿತ ಲ್ಯಾಬ್, ಪಿಕಪ್ ಡ್ರಾಪ್, ಹುಡುಗರಿಗೆ ಹಾಸ್ಟೆಲ್ ಸೌಲಭ್ಯವಿದೆ. ಮುಂದಿನ ವರ್ಷಕ್ಕೆ ದಾಖಲಾತಿಗಳು ಆರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9481909533 9449829233 ಅಥವಾ jgcs.co.in. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಜಿಲ್ಲೆನ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜವು ಇಂದು ಬಿಟ್ಟಂಗಾಲದ ಹೆಗ್ಗಡೆ ಸಮಾಜಲ್ಲಿ ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕುಗಳ ಅಧಿಕಾರಿಗಳೊಟ್ಟಿಗೆ ಸಭೆ ನಡೆಸಿದವು. ಅಲ್ಲಿಂದ ಅವು ಮಾತಾಡಿ ಬ್ಯಾಸಿಗೆಯಲ್ಲಿ ಕುಡಿಯುವ ನೀರಿಗೆ ತಾಪತ್ರೆ ಆಗದಂಗೆ ಎಚ್ಚರ ತಕೊಳ್ಳೋಕ್ಕೂ, ಸರಿಯಾಗಿ ಕುಡಿಯುವ ನೀರನ್ನ ಪೂರೈಸೋಕ್ಕೂ, ಸಾರ್ವಜನಿಕರನ್ನ ಪುಕಾರಗ ಕೇಳಿ ಬರದಂಗೆ ನಿಗದಕ್ಕಣಿ, ಹಾಗೆ ವಸತಿ ಸ್ಕೂಲ್ ಮತ್ತು ವಿದ್ಯಾರ್ಥಿ ನಿಲಯಗಳಿಗೆ ಖುದ್ದಾಗಿ ಭೇಟಿ ಕೊಟ್ಟು ತಾಪತ್ರೆಗಳ ಆಲಿಸೋಕ್ಕೂ, ಮಕ್ಕಳಿಗೆ ಪೌಷ್ಟಿಕಾಂಶ ಇರುವ ತಿನಿಗಳ ಹಂಚೋಕ್ಕೂ, ಲೋಕೋಪಯೋಗಿ ಪಂಚಾಯತ್ ರಾಜ್ ಇಲಾಖೆನ ರಸ್ತೆಗಳ ಅಭಿವೃದ್ಧಿಗೆ ಸರ್ಕಾರ ಅನುದಾನ ಬಿಡುಗಡೆ ಮಾಡಿಟ್ಟು ಇದನ್ನು ಸರಿಯಾಗಿ ಬಳಸೋಕ್ಕೂ, ಎಲ್ಲ ಇಲಾಖೆಗಳಲ್ಲಿ ಶೇಕಡ 91ರಿಂದ ಶೇಕಡ 95ರಷ್ಟು ಪ್ರಗತಿ ಆವುಟುತ್ತಾ ವರದಿಗ ಬಂದುಟ್ಟು, ಸಾರ್ವಜನಿಕರಿಂದ ತೊಂದರೆ ತಾಪತ್ರೆಗಳ ಕುರಿತಂಗೆ ಜಾಸ್ತಿ ಪುಕಾರಗ ಬರ್ತಾ ಹುಟ್ಟು ತಕಂಡ್ರೆ ಅಭಿವೃದ್ಧಿ ಕೆಲಸಗ ಸರಿಯಾಗಿ ಆಗ್ತಾ ಇಲ್ಲ ಅಂತ ಅರ್ಥ. ಆದ್ದರಿಂದ ಅಧಿಕಾರಿಗ ಜನರ ತಾಪತ್ರೆಗಳ ಸರಿಯಾಗಿ ಅರ್ಥ ಮಾಡಿಕೊಂಡು ಒಳ್ಳೆ ತರಲಿ ಕೆಲಸ ಮಾಡಿತ ಸೂಚನೆ ಕೊಟ್ಟು. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣವು ಮಾತಾಡಿ ಮುಂದಿನ ವಾರದಲ್ಲಿ ತಾಲೂಕುವಾರು ಕುಡಿಯುವ ನೀರು ಸೇರಿದಂಗೆ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ಕೆಡಿಪಿ ಸಭೆನ ಮಾಡಿವೆ. ಬ್ಯಾಸಿಗೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಿ ಹಾಕು. ವಿರಾಜಪೇಟೆ ಮತ್ತು ಗೋಣಿಕೊಪ್ಪಲಿ ಸಂಚಾರ ನಿಯಂತ್ರಣ ಸಂಬಂಧ ಸರಿಯಾದ ಕ್ರಮ ತಗೊಳ್ಳೋಕುತ ಸೂಚನೆ ಕೊಟ್ಟು. ಸಭೆಯಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿನ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ, ತಹಶೀಲ್ದಾರರು, ತಾಲೂಕು ಪಂಚಾಯತಿನ ಇಒಗ, ಜಿಲ್ಲಾ ಹಂಗೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗ ಹಾಜರಿದ್ದು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲಿ 4/28 ಬೆಳಗ್ಗೆ 11 ಗಂಟೆಗೆ ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ಶ್ರೀ ಅಗ್ನಿ ಬನ್ನೀರಯ್ಯ ಸ್ವಾಮಿ ಜಯಂತಿ ಕಾರ್ಯಕ್ರಮ ಏರ್ಪಾಡಾಟು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜು, ಶಾಸಕರು, ಸಂಸದರು ಸೇರಿದಂತೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಕಡೆಯಿಂದ ಕೇಂದ್ರ ಲೋಕಸೇವಾ ಆಯೋಗದವು ನಡೆಸುವ ಐಎಎಸ್, ಕರ್ನಾಟಕ ಲೋಕಸೇವಾ ಆಯೋಗದವು ನಡೆಸುವ ಕೆಎಎಸ್ ಪೈಪೋಟಿ ಪರೀಕ್ಷೆಗಳಿಗೆ 50 ದಿನಗಳ ತರಬೇತಿನ ಮೈಸೂರಿನ ಕೇಂದ್ರ ಕಚೇರಿಯಲ್ಲಿ ಕೊಟ್ಟವೆ. ಕುಸಿರವು ಬರುವ ತಿಂಗಳ 2 ಏಪ್ರಿಲ್ 2ರೊಳಗೆ ಹೆಸರು ನೋಂದಾಯಿಸಿಕೊಳ್ಳಕೃತ ಕೇಂದ್ರದ ಪ್ರಾದೇಶಿಕ ನಿರ್ದೇಶಕಿ ಸ್ಮಿತಾ ಸುಬ್ಬಯ್ಯವು ತಿಳಿಸಿಯಳು. ನಿಮ್ಮ ಕೊಡಗು ಹಾಗೆ ನಿಮ್ಮ ಮಹಿಳಾ ಘಟಕದ ಕಡೆಯಿಂದ ಲಯನ್ಸ್ ಮಡಿಕೇರಿ, ಕೊಡಗು ಬ್ಲಡ್ ಡೋನರ್ಸ್ ಮತ್ತು ಕೊಡಗು ಹವ್ಯಾಕ ವಲಯದ ಕೂಡುಕೂಟಲಿ ಘಟಕದ ಅಧ್ಯಕ್ಷ ಡಾಕ್ಟರ್ ರಾಜಾರಾಮ್, ಸುಖದೇವ್, ರಾಜಗುರು ಹಾಗೆ ಭಗತ್ ಸಿಂಗ್ ಅವರ ಗ್ಯಾನಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂವೇದನ 2 ಅಂತ ಹೇಳುವ ಹೆಸರಲ್ಲಿ ಇದೇ 30 ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ ಮಡಿಕೇರಿ ಲಯನ್ ಸಭಾವಾಡಲಿ ದೊಡ್ಡ ಮಟ್ಟದ ರಕ್ತದಾನ ಶಿಬಿರ ಏರ್ಪಾಡಾಟು. ಭಾಗಮಂಡಲ ಶ್ರೀ ತಲಕಾವೇರಿ ದೇವಸ್ಥಾನದಲ್ಲಿ ನಾಳೆ ಮಧ್ಯಾಹ್ನ 2 ಗಂಟೆ ಮೇಲೆ ಮನರ ಕೆಲಸಗೆ ಇರದರಿಂದ ಭಕ್ತರಿಗೆ ದೇವಸ್ಥಾನಕ್ಕೆ ಪ್ರವೇಶ ಇರದು ಅಂತ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗಳ ತಿಳಿಸಿಯಳು. ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪ ಮತ್ತು ಸಸ್ಯತಳಿ ರಕ್ಷಣೆ ಹಾಗೆ ರೈತರ ಹಕ್ಕುಗಳ ಪ್ರಾಧಿಕಾರ ನವದೆಹಲಿ, ಐಸಿಆರ್ ಕೃಷಿ ತಂತ್ರಜ್ಞಾನ ಅಳವಡಿಕೆ ಸಂಶೋಧನಾ ಸಂಸ್ಥೆ ಬೆಂಗಳೂರು ಇವರ ಕೂಡುಕೂಟಲಿ ನಾಳೆ ಬೆಳಿಗ್ಗೆ 10:30 ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪಲಿ ಸಸ್ಯತಳಿ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದಿನ ಕುರಿತು 1 ದಿನದ ಮಾಹಿತಿ ಕೊಡುವ ಕಾರ್ಯಕ್ರಮ ಏರ್ಪಾಡಾಟು. ಸಾರ್ವಜನಿಕ ಗ್ರಂಥಾಲಯ ಇಲಾಖೆ 2021ರಲ್ಲಿ ಪ್ರಕಟಾಗಿ ಪುಸ್ತಕ ಆಯ್ಕೆ ಸಮಿತಿಯಿಂದ ಆಯ್ಕೆಯಾದ ಕನ್ನಡ, ಇಂಗ್ಲಿಷ್, ಹಿಂದಿ ಮತ್ತು ಭಾರತೀಯ ಎಲ್ಲ ಪುಸ್ತಕಗಳ ಆಯ್ಕೆ ಪಟ್ಟಿನ ಇಲಾಖೆನ ಜಾಲತಾಣದಲ್ಲಿ ಬಿಡುಗಡೆ ಮಾಡಿರುತ್ತಾ ಕೊಡಗು ಜಿಲ್ಲಾ ಕೇಂದ್ರ ಮುಖ್ಯ ಗ್ರಂಥಾಲಯಾಧಿಕಾರಿಗ ತಿಳಿಸಿಳು. ಮಡಿಕೇರಿಪೇಟೆನ ಶ್ರೀ ಓಂಕಾರೇಶ್ವರ ದೇವಸ್ಥಾನದ ಹತ್ತಿರ ಇರುವ ಮಧುಕೃಪದ ಅಂಗಳಲ್ಲಿ ಬಾಲಗೋಕುಲ ಮಡಿಕೇರಿನ ಕಡೆಯಿಂದ ಪ್ರತಿ ವರ್ಷದಂಗೆ ಈ ವರ್ಷನೂ ಇದೇ 31ರಿಂದ ಏಪ್ರಿಲ್ 9 ಮಟ್ಟ ಮಕ್ಕಳಿಗೆ ವಸಂತ ಶಿಬಿರ

ಜನರಲ್ ತಿಮ್ಮಯ್ಯ ಸರ್ಕಲಿಂಜ ಎಫ್ಎಂ ಕಾರ್ಯಪ್ಪ ಕಳಿಪರ ಮುಖತನೆ ಕೊಡವ ಸಾಂಪ್ರದಾಯಿಕ ಪಿಂಜ ಸಾಂಸ್ಕೃತಿಕ ಮೆರವಣಿಗೆ ನಡಪ ಕಳಿಪರಂಬುಲು ಓಜಪಾರ ಚಟ್ಟಿದ ಸಭಾ ಕಾರ್ಬಾರ್ನ ಅಜ್ಜುಗುಟ್ಟಿರಪ್ಪನನ್ನು ಉದ್ಘಾಟನೆ ಮಾಡುವ ಮುಖ್ಯ ಬಿಂದುವಾಯಿತು ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ಮೇಲ್ಮಾನಿಕೆ ಮಂತ್ರಿ ಎನ್ಎಸ್ ಬೋಸರಾಜು ಶಾಸಕ ಮಂತರ್ಗೌಡ ವಿಧಾನ ಪರಿಷತ್ ಸದಸ್ಯಂಗ ಅಲತೆ ಕನ್ನಪಟ್ಟವು ಕೂಡಿಯಾಡುವ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಇದೇ ಮಾರ್ಚ್ 29 ಪಿಂಜನ್ ಉಪದಾಂಗ ಅಮ್ಮತಿ ಕೊಡವ ಸಮಾಜದ ಬಲ್ಯ ನಮ್ಮೆ ನಡೆತುವಕ್ಕ ಎಲ್ಲ ತರತರ ತಯಾರಿ ಮಾಡಿರುಂಡು ಅಮ್ಮತಿ ಕೊಡವ ಸಮಾಜ ಒತ್ತೋರ ಮೇಲೆ ನಡಪ ಈ ಕೊಡವ ಬಲ್ಯ ನಮ್ಮೆ ಹೊರಚಕ್ಕೆ ತರಾವರಿ ಆಯ್ಮೆರ ಮೂಲಕ ನಡಪ ಅಂದು ಇದರ ವಿಶೇಷವನ್ನು ನಮ್ಮೆ ಆಯ್ತಿಪ್ಪ ನಮ್ಮೆಲ್ಲೂ ಮೆರವಣಿಗೆ ತರಾವರಿ ಸಾಂಸ್ಕೃತಿಕ ಕಾರ್ಬಾರು